ನಮ್ಮ ಈ ವೆಸ್ಟರ್ನ್ ಘಾಟ್ಸ್ ಇಂದ ನದಿಗಳು ಬರ್ತಾ ಇದ್ದಾವೆ, ಪ್ರಾಣಿ ಪಕ್ಷಿಗಳನ್ನು ನಾವು ಸಲಹಿಸ್ತಾ ಇದ್ದೇವೆ, ಹಾಗೆ ಪರಿಸರಕ್ಕೆ ನಾವು ಆಮ್ಲಜನಕವನ್ನು ಕೊಡ್ತಾ ಇದ್ದೇವೆ. ಈ ಉದ್ದೇಶದಿಂದ ನಮ್ಮ ಕಾಫಿ ಉದ್ಯಮವನ್ನು ಕಾಪಾಡಬೇಕಾಗುತ್ತೆ. ಇದರ ಜೊತೆಗೆ ನಾವು ಸುಮಾರು 10 ಲಕ್ಷ ಕಾರ್ಮಿಕರಿಗೆ ಉದ್ಯೋಗವನ್ನು ಕೊಡ್ತಾ ಇದ್ದೇವೆ. ಹಾಗಾಗಿ ಕಾಫಿ ಉದ್ಯಮವನ್ನು ಕಾಪಾಡುವುದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕರ್ತವ್ಯವಾಗಿರುತ್ತೆ ಅಂತೇಳಿ ನಾನು ಇವತ್ತು ಮಾನ್ಯ ಮಂತ್ರಿಗಳ ಮುಂದೆ ಹೇಳಬಯಸ್ತಾ ಇದ್ದೇನೆ. ನಮಗೆ ಮುಖ್ಯವಾಗಿ ಈ ಒಂದು ಪ್ರದೇಶದಲ್ಲಿ ಹಾಸನ ಜಿಲ್ಲೆಯಲ್ಲಿರ್ಬೋದು, ಕೊಡಗು ಇರ್ಬೋದು, ಚಿಕ್ಕಮಗಳೂರಲ್ಲಿರ್ಬೋದು, ಪ್ರಾಣಿಗಳ ಹಾವಳಿ ವಿಪರೀತ. ಆನೆಗಳ ದಾಳಿ, ಆನೆಯಿಂದ ಕಾರ್ಮಿಕರು ಸತ್ತಿದ್ದಾರೆ, ಹಾಗೆ ನಮ್ಮ ಒಂದು ಕಾಫಿ ಬೆಳೆಗಾರರು ಸಹ ಮರಣ ಹೊಂದಿದ್ದಾರೆ. ಆದರೆ ಅದಕ್ಕೆ ಪರಿಹಾರ ಭಾರಿ ಕಡಿಮೆ ಸರ್ಕಾರದಿಂದ. ಅರಣ್ಯ ಅಭಿವೃದ್ಧಿ ಆಗಬೇಕು, ಆನೆಗಳು ಅರಣ್ಯದಲ್ಲೇ ಇರಬೇಕು, ಕಾಫಿ ನಾಡಿಗೆ ಬರ್ತಕ್ಕದ್ದಲ್ಲ. ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಭಾರಿ ಗಮನ ಹರಿಸಬೇಕು ಅಂತೇಳಿ ನಾನು ಈ ದಿವಸ ನಮ್ಮ ಉಸ್ತುವಾರಿ ಸಚಿವರು ಗೋಪಾಲಯ್ಯರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಇದು ಯಾಕೆ ಅಂತ ಹೇಳಿದ್ರೆ ಕಾರ್ಮಿಕರ ಸಮಸ್ಯೆ ವಿಪರೀತ. ಈಗ ನಮಗೆ ಅಸ್ಸಾಮಿಂದ ಜನ ಬರ್ತಾ ಇದ್ದಾರೆ, ಆದರೆ ಅವರಿಗೆ ಈ ಒಂದು ಕಾಫಿ ತೋಟದಲ್ಲಿ ಕೆಲಸ ಮಾಡುವಂತಹ ತಾಂತ್ರಿಕತೆ ಗೊತ್ತಿಲ್ಲ. ನಾವು ಅವರಿಗೆ ಟ್ರೈನಿಂಗ್ ಕೊಡಬೇಕಾಗುತ್ತೆ. ಆದರೂ ಸಹ ಅವರು ನಮ್ಮ ಈ ಏನು ಲೋಕಲ್ ಕಾರ್ಮಿಕರಿದ್ದಾರೆ ಅವರಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಈ ಇಲ್ಲಿನ ಸ್ಥಳೀಯ ಕಾರ್ಮಿಕರು ಕೆಲಸಕ್ಕೆ ಹೆಚ್ಚಾಗಿ ಬರುವುದಿಲ್ಲ. ಆದರೆ ನಾವು ಯಂತ್ರಗಳನ್ನು ಹೆಚ್ಚು ಉಪಯೋಗಿಸಿ ಅದರಿಂದ ನಾವು ಪ್ರಯೋಜನ ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾಫಿ ಟೆಕ್ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಿಮಗೆ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದರೆ, ರೋಬಸ್ಟ ಬೆಳೆಯುವಂಥ ಕಾಫಿ ಬೆಳೆಗಾರರು ಇವತ್ತೇನಾದರೂ ಪಾರ್ಚಿಮೆಂಟ್ ಮಾಡಿದರೆ ಅದಕ್ಕೆ ಒಳ್ಳೆ ಬೆಲೆ ಇದೆ. ಆದರೆ ಪಾರ್ಚಿಮೆಂಟ್ ಮಾಡಬೇಕಾದ್ರೆ ಹಣ್ಣನ್ನು ಮಾತ್ರ ಕುಯ್ಬೇಕು. ಹಣ್ಣನ್ನು ಮಾತ್ರ ಕುಯ್ಲಿಕ್ಕೆ ಕಾರ್ಮಿಕರು ಒಪ್ಪೋದಿಲ್ಲ, ಯಾಕಂದರೆ ಅವ್ರಿಗೆ ಗೀಟೋದಿಲ್ಲ ಅಂತೇಳಿ ಹಣ್ಣು ಕೈ ಒಟ್ಟಿ ಕುಯ್ದು ಬಿಡ್ತಾರೆ. ಆದರೆ ಕಲರ್ ಶಾರ್ಟಿಂಗ್ ಮೆಷಿನ್ಸ್ ಇವತ್ತು ಬಂದಿದೆ, ಹಿಂದೆ 25 ಲಕ್ಷ ಇದೆ, ಇದೀಗ 10 ಲಕ್ಷಕ್ಕೆ ಸಿಗ್ತಾ ಇದೆ. ಅಂಥ ಮಿಷಿನ್ಗಳು ಇಲ್ಲಿ ಪ್ರಾತ್ಯಕ್ಷತೆ ಇದೆ. ಅದ್ರ ಪ್ರಾತ್ಯಕ್ಷತೆಯನ್ನು ಪಡ್ಕೊಂಡು ನಾವು ಹೆಚ್ಚು ಹಣ್ಣನ್ನು ಪಾರ್ಚಿಮೆಂಟ್ ಮಾಡಿದಾಗ ಅದನ್ನು ಹೆಚ್ಚು ರಫ್ತು ಮಾಡಬಹುದು. ರಫ್ತು ಮಾಡೋದ್ರಿಂದ ಹೆಚ್ಚು ನಮಗೆ ವಿದೇಶ ವಿನಿಮಯ ಬರ್ತದೆ. ಆ ದೃಷ್ಟಿಯಲ್ಲಿ ತಾವುಗಳೆಲ್ಲ ಪ್ರಯೋಜನ ಪಡ್ಕೊಳ್ಳಕ್ಕೆ ಇವತ್ತಿನ ದಿವಸ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ಮ ಮಾನ್ಯ ಮಂತ್ರಿಗಳು ಬಂದು ಅದನ್ನು ಗಮನಿಸಿದ್ದಾರೆ. ಆ ನಿಟ್ಟಿನಲ್ಲಿ ಕಾಫಿ ಮಂಡಳಿಯಿಂದ ಸಹ ಸಬ್ಸಿಡಿ ಕೊಡುವಂತ ವ್ಯವಸ್ಥೆ ಇದೆ. ಇವತ್ತಿನ ಮಧ್ಯಾಹ್ನ ಕಾರ್ಯಕ್ರಮಕ್ಕೆ ನಮ್ಮ ಕಾಫಿ ಮಂಡಳಿ ಸಿಇಒ ಜಗದೀಶ್ ಅವರು ಬರ್ತಾ ಇದ್ದಾರೆ. ಅವರಲ್ಲಿ ನಾವು ಮನವಿ ಮಾಡಿದ್ದೇವೆ. ಈಗಾಗಲೇ ಅವರು ಹೇಳಿದ್ದಾರೆ ಹಣದ ಕೊರತೆ ಇಲ್ಲ, ಎಷ್ಟು ಬೇಕಾದರೂ ತಾವುಗಳು ಸಬ್ಸಿಡಿನ ಕೇಳಿದರೆ ಸಬ್ಸಿಡಿ ರೂಪದಲ್ಲಿ ನಾವು ಕೊಡಲಿಕ್ಕೆ ತಯಾರಿದ್ದೀವಿ. ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿ, ಹೆಚ್ಚೆಚ್ಚು ಯಂತ್ರೋಪಕರಣಗಳನ್ನು ನೀವು ಕೊಳ್ಳಿ. ಅದಕ್ಕೆ ನಾವು ಡ್ರೈಯರ್ ಆಗಲಿ ಅಥವಾ ಪಾಲಿ ಹೌಸ್ ಆಗಲಿ ಇದಕ್ಕೆಲ್ಲ ನಾವು ಕಾಫಿ ಮಂಡಳಿಯಿಂದ ಒಂದು ಸಬ್ಸಿಡಿ ವ್ಯವಸ್ಥೆ ಮಾಡ್ತೀವಿ. ಕೇಂದ್ರ ಸರ್ಕಾರದಿಂದ ಈಗಾಗಲೇ ನಮಗೆ ಅಲೋಕೇಶನ್ ಕೊಟ್ಟಿದ್ದಾರೆ. ಈ ವರ್ಷ ಮಾತ್ರ ಹಳೆ ಮಾದರಿಯಲ್ಲಿ ಕೊಡ್ತೀವಿ, ಮುಂದಿನ ವರ್ಷದಿಂದ ಹೊಸ ಮಾದರಿಯಲ್ಲಿ ಹೆಚ್ಚು ಸಬ್ಸಿಡಿಯನ್ನು ಮಾಡಿ ಕೊಡೋ ಒಂದು ವ್ಯವಸ್ಥೆ ಇದೆ ಅಂತೇಳಿದೆ. ಇದನ್ನೆಲ್ಲ ಸದ್ಬಳಕೆ ಮಾಡ್ಕೋಬೇಕು ಅಂತೇಳಿ ನಾನು ಎಲ್ಲ ಬೆಳೆಗಾರರಲ್ಲಿ ಮನವಿ ಮಾಡ್ತಾ, ನನಗೆ ಈ ವಿಚಾರವನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ಜೈ. ವಿಧಾನ ಪರಿಷತ್ ಸದಸ್ಯರಾದ ಪ್ರಾಣೇಶ್ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಕಾಫಿ ಬೆಳೆಗಾರರ ವಿವಿಧ ಸಮಸ್ಯೆಗಳನ್ನು ಎಲ್ಲರೂ ಒಗ್ಗೂಡುವ ಮೂಲಕ ಮಾತ್ರ ಬಗೆಹರಿಸಿಕೊಳ್ಳಬಹುದು ಎಂದರು. ಸಕಲೇಶಪುರದ ಮಾಜಿ ಶಾಸಕ ಹಾಗೂ ಕಾಫಿ ಬೆಳೆಗಾರ ಎಚ್ಎಂ ವಿಶ್ವನಾಥ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಕಾಫಿ ಬೆಳೆಗಾರರಿಗೆ ಅನುಕೂಲವಾಗುವಂತಹ ವಿವಿಧ ಕಾರ್ಯಕ್ರಮ ಹಾಗೂ ಯೋಜನೆಗಳನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವುದಕ್ಕಾಗಿ ಅವರು ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಒಂದು ದುಃಖದ ಸಂಗತಿ ಅಂದರೆ ನಮ್ಮ ಜೊತೆ ಭೋಜಣ್ಣ ಇಲ್ಲ. ಭೋಜಣ್ಣ ನಮ್ಮೂರ ಅಳಿಯ, ಹೆತ್ತೂರು ಡಾಕ್ಟರ್ ಸಣ್ಣೇಗೌಡರ ಮಗಳನ್ನು ಅವರಿಗೆ ಕೊಟ್ಟಿದ್ದು. ತುಂಬ ಜನರಿಗೆ ಅವರು ನಮ್ಮೂರ ಅಳಿಯ ಅನ್ನೋದು ಗೊತ್ತಿಲ್ಲ. ಮೂಕ್ದಳ್ಳಿ ಸಣ್ಣ ಸಿದ್ದೇಗೌಡರು ಅವರ ತಾತ ಮೇಸ್ತ್ರಿಯಾಗಿ ಜೀವನ ಪ್ರಾರಂಭ ಮಾಡಿ ಈಗ 1.5 ಸಾವಿರ ಎಕರೆಗೂ ಹೆಚ್ಚು ಬೆಳೆಯನ್ನು ಬೆಳೆದು ಇವತ್ತು ದೊಡ್ಡ ಒಬ್ಬ ಉದ್ಯಮಿ, ಬೋರ್ಡ್ ಚೇರ್ಮನ್ ಆಗಿ. ನಮ್ಮ ಜೊತೆ ನಾವು ಮೋಹನ್ ಕುಮಾರ್ ಎಲ್ಲ 4-5 ತಿಂಗಳಿಂದ ನಾವು ಡೆಲ್ಲಿಗೆ ಹೋಗಿದ್ವಿ. ಸಾವು ಆನೆ ತುಳಿದ್ರೆ ಬರುತ್ತೆ, ಹಾವು ಕಚ್ಚಿದ್ರೆ ಬರುತ್ತೆ, ಹಾರ್ಟ್ ಅಟ್ಯಾಕ್ ಆಗಿ ಬರುತ್ತೆ, ಹೀಗೆಲ್ಲ ಕೇಳಿದ್ವಿ. ಆದರೆ ಜೇನು ಕಡಿದು ಸತ್ತಂತರು ಭಾರಿ ಕಮ್ಮಿ. ಅದು ಸಾವಿರಾರು ಹುಳುಗಳು ಕಚ್ಚಿ ಸತ್ತರೆ ಬೆಳೆಗಾರರ ಕೂಲಿ ಕಾರ್ಮಿಕರ ಸಾವಿನ ಸಂಕೇತಗಳು ಹೇಗೇಗೆ ಬರ್ತವೆ ಅನ್ನೋದನ್ನ ನಾವು ನೆನೆಸ್ಕೋಬೇಕು. ಹಾಗಾಗಿ ನಾನು ಅವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೀನಿ. ಕರ್ನಾಟಕ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಕಾರಣ ನಾನು ಶಾಸಕನಾಗಿ ಶಾಸಕಸಭೆಯಲ್ಲಿ ಇದ್ದ ಸಂದರ್ಭದಲ್ಲಿ ಲ್ಯಾಂಡ್ ಗ್ರ್ಯಾಬ್ ಆ್ಯಕ್ಟನ್ನು ಬಂತು, ಅಂದರೆ ಭೂ ಕಬಳಿಕೆ ಕಾಯ್ದೆ. ಅರ್ಬನ್ ಏರಿಯಾಕ್ಕೆ ಮಾತ್ರ ಮಾಡ್ತೀವಿ ಅಂತ ಹೇಳಿ ದುರಂತ ಹೇಗೆ ಅಂದರೆ ರಾಜಕಾರಣಿಗಳ ಅರೆಬೆರೆ ಬುದ್ಧಿವಂತಿಕೆಯಿಂದ ಲ್ಯಾಂಡ್ ಗ್ರಾಬ್ ಆ್ಯಕ್ಟ್ ಅನ್ನು ಅಧಿಕಾರಿಗಳು ತಮಗೆ ಬೇಕಿದ್ದಂಗೆ ಮಾಡಿ ರಾಜ್ಯದ ರೈತರಿಗೆ ಸಮಸ್ಯೆ ಮಾಡಿದರು. ರಾಜ್ಯ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳ್ತೇನೆ. ಏನು ಲ್ಯಾಂಡ್ ಗ್ರಾಬ್ ಭೂ ಕಬಳಿಕೆ ಕಾಯ್ದೆನ ಈ ಸರ್ಕಾರ ವಾಪಸ್ ತಗೊಳ್ತಾ ಇದೆ, ಭಾರಿ ಒಂದು ಒಳ್ಳೆ ಸುದ್ದಿ. ಎರಡನೇದು, ಭಾರಿ ಕಾಲದಿಂದ ನಮ್ಮ KGF ಹುಟ್ಟದಾಗ್ಲಿಂದ ಇಲ್ಲಿ ಅನೇಕ ಜನ ಹಿರಿಯರಿದ್ದಾರೆ. ಬಾಳು ಜಗನ್ನಾಥ್ ಅವರು ಇಲ್ಲೇ ಇದ್ದಾರೆ, ಬೆಕ್ನಳ್ಳಿ ನಾಗರಾಜ್ ಅವರು ಇರ್ಬೋದು, ನಮ್ಮ ಅನೇಕ ಸ್ನೇಹಿತರುಗಳು ಇಲ್ಲಿ. ಸತತವಾದ ಹೋರಾಟನ ಕಳೆದ 25-30 ವರ್ಷದಿಂದ ಒತ್ತುವರಿ ಕ್ರಮಬದ್ಧಗೊಳಿಸಬೇಕು ಅನ್ನೋ ಒಂದು ಪ್ರಯತ್ನ ನಡೀತು. ಅನೇಕ ಸರ್ಕಾರಗಳನ್ನು ಮುಂದೆ ಇಟ್ಕೊಂಡ್ರು ಕೂಡ ಅದನ್ನ ಬಗೆಹರಿಸಲಿಲ್ಲ. ಬಗೆಹರಿಸುವಂಥ ಒಂದು ಇಚ್ಛಾಶಕ್ತಿ ರಾಜಕಾರಣಿಗಳಿಗೆ ಬೇಕು. ನಾನು ಬೊಮ್ಮಾಯಿಯವರ ನಾಯಕತ್ವದ ಈ ಸರ್ಕಾರಕ್ಕೆ, ವಿಶೇಷವಾಗಿ ಕಂದಾಯ ಮಂತ್ರಿಗಳು, ನಮ್ಮ ಎಂಟೈರ್ ಕ್ಯಾಬಿನೆಟ್, ಗೋಪಾಲಸ್ವಾಮಿಯವರು ಇಲ್ಲೇ ಇದ್ದಾರೆ, ನಮ್ಮ ಉಸ್ತುವಾರಿ ಮಂತ್ರಿಗಳು, ಇವರೆಲ್ಲರ ಒತ್ತಾಸೆಯ ಮೇರೆಗೆ ಕರ್ನಾಟಕ ಬೆಳೆಗಾರರ ಒಕ್ಕೂಟ, ಹಾಸನ ಕಾಫಿ ಬೆಳೆಗಾರರ ಸಂಘಟನೆಗಳು ನಿರಂತರವಾದ ಈ ಪಶ್ಚಿಮ ಘಟ್ಟದ ಒತ್ತಡಕ್ಕೆ ಸರ್ಕಾರ ಒಪ್ಪಿ ಮೊನ್ನೆ ದಿನ ಸನ್ಮಾನ್ಯ ಕಂದಾಯ ಮಂತ್ರಿಗಳನ್ನು ಮುಖ್ಯಮಂತ್ರಿಗಳು ಕಳಿಸ್ಕೊಟ್ಟಿದ್ರು. 3 ಜಿಲ್ಲೆಯಲ್ಲಿ ಮೀಟಿಂಗ್ ನಡೆದ ನಂತರ ಈಗ ಒಂದು ತೀರ್ಮಾನಕ್ಕೆ ಬಂದು ಕಂದಾಯ ಮಂತ್ರಿಗಳು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. 1-5 ಎಕರೆಗೆ ಒಂದು ಸ್ಲ್ಯಾಬ್, 5-10 ಎಕರೆಗೆ ಒಂದು ಸ್ಲ್ಯಾಬ್, 10-15 ಮತ್ತು ಅದರಿಂದ ಮೇಲ್ಪಟ್ಟಕ್ಕೆ ಒಂದು ಸ್ಲ್ಯಾಬ್ನಲ್ಲಿ ಯಾರ್ಯಾರು ಒತ್ತುವರಿ ಮಾಡಿದ್ದಾರೆ ಅವರಿಗೆ ಆ ಜಮೀನನ್ನು ಲೀಸ್ ಬೇಸಿಸ್, ಗುತ್ತಿಗೆ ಆಧಾರದಲ್ಲಿ ಕೊಡಬೇಕು ಅನ್ನೋಂಥ ತೀರ್ಮಾನ ಮಾಡಿ ಕೆಲವೇ ದಿನಗಳಲ್ಲಿ ಅದೊಂದು ಸರ್ಕಾರಿ ಆಜ್ಞೆ ಆಗಿ ಭಾರಿ ದೊಡ್ಡ ಸಮಸ್ಯೆಯಿಂದ ಹೊರಗೆ ನಮ್ಮ ರೈತರು ಬೆಳೆಗಾರರು ಬರ್ತಾರೆ. ಅದಕ್ಕೋಸ್ಕರ ಧನ್ಯವಾದ ಹೇಳ್ತೀನಿ. 5 ಎಕರೆವರೆಗಿರೋರು ಸುಮಾರು 95% ಆಗ್ತಾರೆ, ಅದನ್ನು ಸನ್ಮಾನ್ಯ ಜಯರಾಮ್ ಅವರು ಹೇಳ್ತಾ ಇದ್ದರು. 95 ಭಾಗದ ಜನ, 120-150 ಜನ, 200 ಜನರ ಒಳಗಡೆ 5 ಮೇಲ್ಪಟ್ಟಿರೋರಿದ್ದಾರೆ, ಮಿಕ್ಕವರೆಲ್ಲರೂ ಕೂಡ ಸಣ್ಣ ಬೆಳೆಗಾರರು ಅಂತ ಹೇಳಿ. ಅದರಿಂದ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ, ಪಶ್ಚಿಮ ಘಟ್ಟದ ಪರವಾಗಿ ನಾನು ಧನ್ಯವಾದ ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ಭಾರೀ ದಿನಗಳ ಬೇಡಿಕೆ, ಬಯಲ್ಸೀಮೆಯವರಿಗೆ ರಿಯಾಯಿತಿ ಕೊಟ್ಟಿದ್ದರು 10 HP, ಆದರೆ ಮಲ್ನಾಡಿನವ್ರನ್ನ ಮಲತಾಯಿ ಧೋರಣೆಯಿಂದ ಮಾಡ್ತಾಯಿದ್ರು. ನಮಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ, ನಾವು 3 ಮಾತ್ರ ಕರೆಂಟನ್ನು ಬಳಸೋರು. KEBಗೆ ನಮ್ಮ ಸ್ನೇಹಿತರೆಲ್ಲ ಭೇಟಿ ಮಾಡಿ ಮಾತಾಡಿದ ನಂತರ ಮುಖ್ಯಮಂತ್ರಿಗಳು ಅದನ್ನು ಕೂಡ ಮನಸ್ಸು ಮಾಡಿ ಬೊಮ್ಮಾಯಿ ಸಾಹೇಬರು 10 HP ಮೋಟ್ರಿಗೆ ಮಲ್ನಾಡಿನಲ್ಲಿ ರಿಯಾಯಿತಿ ಕೊಟ್ಟಿದ್ದಾರೆ. ಈ ರಿಯಾಯಿತಿಗೆ ನಾವು ಧನ್ಯವಾದ ಅರ್ಪಿಸಬೇಕು. ಅದೇ ರೀತಿ ಡೀಮ್ಡ್ ಫಾರೆಸ್ಟ್, ಭಾರಿ ದೊಡ್ಡ ಅರಣ್ಯದ ಭಾಗದಲ್ಲಿರ್ತಕ್ಕಂಥವ್ರಿಗೆ ಅನುಭವಿಸ್ತಾ ಇದ್ದಾರೆ. ಡೀಮ್ಡ್ ಫಾರೆಸ್ಟನ್ನು 600,000 ಹೆಕ್ಟೇರ್, ಇವನ್ನೆಲ್ಲ ತಗೊಳ್ಳೋದಕ್ಕೆ ಸ್ವಲ್ಪ ಗಟ್ಟಿ ಈ ಶಕ್ತಿ ಬೇಕು ಮತ್ತು ರೈತರ ಪರ ಒಂದು ಆಲೋಚನೆ ಇರತಕ್ಕಂಥ ಸರ್ಕಾರಗಳಿಗೆ, ನಾಯಕರಿಗೆ ಮಾತ್ರ ಸಾಧ್ಯ. ಡೀಮ್ಡ್ ಫಾರೆಸ್ಟನ್ನು ಈಗ ಸರ್ಕಾರ ಹಿಂದಕ್ಕೆ ತಗೊಂಡಿದೆ. ಅರಣ್ಯ ಇಲಾಖೆನ ಸುಮಾರು 13,00,000 ಎಕರೆ ಜಾಗವನ್ನು ವಾಪಸ್ ತಗೊಂಡಿದೆ. ಹಾಗಾಗಿ ಸಂಘರ್ಷ ಅರಣ್ಯ ಇಲಾಖೆ ಮತ್ತು ನಮ್ಮ ಬೆಳೆಗಾರರು ರೈತರು ಕೂಲಿ ಕಾರ್ಯಕ್ರಮದಲ್ಲಿ ನಡೀತಾ ಇತ್ತು. 94C ಇರಲಿ, ಇಲ್ಲಿ ಅಸಿಸ್ಟೆಂಟ್ ಕಮಿಷನರು, ತಹಸೀಲ್ದಾರ್ ಇಬ್ಬರಿದ್ದಾರೆ. ಮೋದಿಯವರ ಮಹಾ ದೊಡ್ಡ ಆಸೆ, ಮನೆ ಮನೆಗೆ ನೀರು ಕೊಡ್ತಕ್ಕಂಥ ಏನು ಯೋಜನೆ ಇದೆ, ಅದರಲ್ಲಿ ಒಂದು ಟ್ಯಾಂಕನ್ನು ಕಟ್ಟಿದರೆ ಅದು ಅರಣ್ಯ ಇಲಾಖೆಗೆ ಸೇರಿದ್ದು ಅಂತ ಆ ಟ್ಯಾಂಕ್ ನೀರ ಸಾಮಗ್ರಿಗಳನ್ನೆಲ್ಲ ಅರಣ್ಯ ಇಲಾಖೆ ನಿನ್ನೆ ಹೊತ್ಕೊಂಡು ಹೋಗಿದ್ದಾರೆ. ಈ ಸಮಸ್ಯೆ ಬಗೆಹರಿಸೋದಕ್ಕೆ ಡೀಮ್ಡ್ ಫಾರೆಸ್ಟನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಹಾಗೆಯೇ ಆನೆ ಸಮಸ್ಯೆ ಭಾರಿ ದಿನದಿಂದ ಇದೆ. ಆನೆ ಸಮಸ್ಯೆನ ಬಗೆಹರಿಸೋದಕ್ಕೆ ಎಳ್ಳಷ್ಟು ಕೂಡ ಈ ಜಿಲ್ಲೆಯ ನಾಯಕರುಗಳಿಗೆ ಮನಸ್ಸಿಲ್ಲ. ಮಲ್ನಾಡು ಭಾಗದ ಸಮಸ್ಯೆಗಳನ್ನು ಮುಟ್ಟೋದೇ ಇಲ್ಲ ಹಾಸನ ಜಿಲ್ಲೆ ವಿಶೇಷವಾಗಿ ನಾಯಕರುಗಳು, ಅದು ದುರಂತ, ಕತೆ ಹೇಳಿ ಕಳಿಸ್ತಾರೆ. ಆದರೆ ನಮ್ಮ ಸರ್ಕಾರ ನಾವು ಆನೆಯ ಸಮಸ್ಯೆನ ಬಗೆಹರಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕೇಳಿದ ತಕ್ಷಣ ಬಜೆಟ್ನಲ್ಲಿ 100 ಕೋಟಿ ರೂಪಾಯಿನ ರೈಲ್ವೆ ಬ್ಯಾರಿಕೇಡ್ಗೆ ಇಟ್ಟಿದ್ದಾರೆ, ಇನ್ನು 200 ಕೋಟಿ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ನಾನು ಗೋಪಾಲಯ್ಯನವರು ಇಲ್ಲೇ ಇದ್ದಾರೆ, ಅವರು ನಮ್ಮೆಲ್ಲರ ಭಾಗದ ಅನುಭವ ಇರತಕ್ಕಂಥ ಮತ್ತು ಹೃದಯವಂತ ಮನುಷ್ಯರು. ನಮಗೆ ಇನ್ನು 200 ಕೋಟಿ ರೂಪಾಯಿ ಹಣನ ನೀವು ಕೊಡಿಸ್ಬೇಕು, ಜೊತೆಗೆ ಎಲ್ಲಿ ಬ್ಯಾರಿಕೇಡ್ ಹಾಕಬೇಕು ಅನ್ನೋದನ್ನ ಅಧಿಕಾರಿಗಳ ಮಟ್ಟದಲ್ಲಿ ಏನು ಗೊತ್ತಿಲ್ಲ. ಯಾಕೆಂದರೆ ಮೊನ್ನೆ ಹೇಳ್ತಾ ಇದ್ರು ನಮ್ಮ ಬೆಕ್ನಳ್ಳಿ ನಾಗರಾಜು, ನನಗೆ ಬೇಜಾರಾಗತ್ತೆ, ಮಾತೆತ್ತಿರೆ ಆನೆ ಕಾರಿಡಾರ್ ಬಗ್ಗೆ ಮಾತಾಡ್ತಾರೆ, ಅದು ಅತ್ತಿಹಳ್ಳಿ ಹತ್ರ ಇರತಕ್ಕಂಥ ಒಂದು 7-8 ವಿಲೇಜಿಗೆ ಸೇರಿದ್ದು, ಆದರೆ ಅದರಿಂದ ಆ ವಿಲೇಜ್ಗಳಿಗೆ ಮಾತ್ರ ಪರಿಹಾರ ಆಗುತ್ತೆ ವಿನಃ ಅದು ಆನೆಗಲ್ಲ. ಆನೆ ಕಾರಿಡಾರೇ ಬೇರೆ, ಆನೆ ಸಮಸ್ಯೆನೇ ಬೇರೆ. ನನಗೆ ಇವತ್ತು 80 ಆನೆಗಳು ಬಂದು ಇಲ್ಲಿ ಕೂತಿದ್ದಾವೆ. ದಿನನಿತ್ಯ ಸಮಸ್ಯೆ ಸಾವು ನೋವಿನ ಬಗ್ಗೆ ಇದೀವಿ. ಅದಕ್ಕೆ ಈಗೇನು 100 ಕೋಟಿ ಕೊಟ್ಟಿದ್ದೀರಾ, ಅದನ್ನು ಇನ್ನು ಹೆಚ್ಚು ಮಾಡ್ತೀರಾ ಅಂತ ಹೇಳಿ ತಿಳ್ಕೊಂಡು ನಾನು ಸರ್ಕಾರಕ್ಕೆ ನಮ್ಮ ಉಸ್ತುವಾರಿ ಮಂತ್ರಿ ಮುಖಾಂತರ ಪಶ್ಚಿಮ ಘಟ್ಟದ ಪರವಾಗಿ ನಾನು ಧನ್ಯವಾದ ಹೇಳ್ತೇನೆ. ಹಾಗೆ ನನ್ನ ಇನ್ನೊಂದು ಸಮಸ್ಯೆ ಹೆಚ್ ಆರ್ ಪಿದು ಭಾರಿ ದೊಡ್ಡ ಭೂತ. ಹೆಚ್ ಆರ್ ಪಿಗೆ 35,000 ಎಕರೆನ ಮಲೆನಾಡಿನಲ್ಲಿ ನೀವು ರಿಸರ್ವೇಷನ್ ಮಾಡಿದ್ದೇ ತಪ್ಪು. ದಯಮಾಡಿ ಇವತ್ತು ಕಷ್ಟದ ಕೆಲಸ, ಅದನ್ನು ಡಿನೋಟಿಫೈ ಮಾಡೋದಾದರೆ ನಾನು ಸಂತೋಷ ಪಡ್ತೇನೆ. ಕಾಫಿ ಬೆಳೆಗಾರರ ಒಕ್ಕೂಟ ಇವತ್ತು ನಮ್ಮ ಕಾಫಿಯ ಕತೆ ಮತ್ತು ವ್ಯಥೆ ಅಂತೇಳಿ ಆನಂದ್ರವರು ನಮ್ಮ ಚಿಕ್ಕಂದೂರವರು ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಬರಹ ಮಾಡಿತಾ ಇದ್ದಾರೆ, ಒಬ್ಬ ರೈತನ ಮಗ ಅವರು ಬರೆದಿದ್ದಾರೆ. ಇದರಲ್ಲೆಲ್ಲ ನಮ್ಮ ಬದುಕಿನ ಕಷ್ಟಗಳಿದೆ, ಅವರಿಗೆ ಧನ್ಯವಾದ ಹೇಳ್ತೇನೆ. ಹಾಗೆಯೇ ಶ್ರೀಮತಿ ಕೀರ್ತಿ ಕಿರಣ್ ಕುಮಾರ್ ಅವರು ಕೂಡ ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಅವರಿಗೂ ಕೂಡ ಧನ್ಯವಾದ ಹೇಳಿ ಬೆಳೆಗಾರರ ಒಕ್ಕೂಟ ಬೆಳೆಗಾರರ ಧ್ವನಿ. ನಾನು ಕಾಫಿ ಬೆಳೆಗಾರರ ಒಕ್ಕೂಟದ ಸ್ನೇಹಿತರಿಗೆ ನಿಮ್ಮಿಂದ ನಾವು ಇರ್ತೀವಿ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದ ಹೇಳಿ ನಮಸ್ಕಾರ. ಅಬಕಾರಿ ಸಚಿವರು ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ಗೋಪಾಲಯ್ಯ ಅವರು ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಕಳೆದ 4-5 ದಶಕಗಳಿಂದ ಕಾಫಿ ಬೆಳೆಗಾರರು ಅನುಭವಿಸುತ್ತಿದ್ದ ಸಮಸ್ಯೆಗಳು ಇದೀಗ ಪರಿಹಾರ ಕಾಣುತ್ತಿವೆ ಎಂದರು. ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಹೆಚ್ಚಿನ ಅನುದಾನ ನೀಡಲಾಗುವುದು ಎಂದು ಅವರು ಹೇಳಿದರು. ತಮ್ಮೆಲ್ಲರಿಗೂ ನಮಸ್ಕಾರ. ಬೆಳೆಗಾರರ ಕುಟುಂಬ ವರ್ಗದವರು ತಾವಿದ್ದೀರಿ. ಪಕ್ಷೇ ಇಂಥ ಕಾರ್ಯಕ್ರಮದಲ್ಲಿ ಬಹುಶಃ 3 ಜಿಲ್ಲೆಯ ಕಾರ್ಯಕ್ರಮ, ಹಾಸನ, ಚಿಕ್ಕಮಗಳೂರು, ಮಡಿಕೇರಿ, ಈ 3 ಜಿಲ್ಲೆಯ ಕಾರ್ಯಕ್ರಮ. ಬಹುಶಃ ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ ಇದೊಂದು ವೇದಿಕೆನೂ ಸಹ. ಕಳೆದ ವರ್ಷನೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ಇಲ್ಲಿ ಅನೇಕ ಸುಮಾರು 100ಕ್ಕಿಂತ ಹೆಚ್ಚಿನ ಸ್ಟಾಲ್ಗಳನ್ನು ಹಾಕಿದ್ದೀರಾ ಮತ್ತು ಪ್ಲಾಂಟೇಷನ್ ಬೆಳೆಗಾರರಿಗೆ ಅಗತ್ಯವಿರುವ ಸ್ಪ್ರಿಂಕರು, ಡ್ರೈಯರ್ಸು, ಕಲರ್ ಗ್ರೇಡಿಂಗ್ ಯಂತ್ರೋಪಕರಣಗಳನ್ನು ಸಬ್ಸಿಡಿ ರೇಟ್ನಲ್ಲಿ ಕೇಂದ್ರ ಸರ್ಕಾರ ಏನು ಪೂರೈಕೆ ಮಾಡ್ತಿದೆ ಅದನ್ನು ಸಹ ಬೆಳೆಗಾರರಿಗೆ ತಲುಪತಕ್ಕಂಥ ಒಂದು ವ್ಯವಸ್ಥೆಯನ್ನು ಆಯ್ತಾ ಇದೆ. ಮತ್ತು ಕಾಫಿ ಬೆಳೆಗಾರರಿಗೆ ಕಳೆದ ಅಸೆಂಬ್ಲಿನಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಶಾಸಕರು 10 HP ವರೆಗಿನ ವಿದ್ಯುತ್ತನ್ನು ಉಚಿತವಾಗಿ ಕೊಡಬೇಕು ಅಂತಕ್ಕಂಥದ್ದನ್ನ ಸಭೆಯಲ್ಲಿ ಪ್ರಸ್ತಾಪ ಮಾಡಿ, ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿ ಚರ್ಚೆಯಾಗಿ 10 HP ವಿದ್ಯುತ್ತನ್ನು ಕಾಫಿ ಬೆಳೆಗಾರರಿಗೆ ಉಚಿತವಾಗಿ ಕೊಡ್ತಕ್ಕಂಥ ಒಂದು ನಿರ್ಧಾರವನ್ನು ನಮ್ಮ ಸರ್ಕಾರ ತಂದಿದೆ. ಅದು ಇನ್ನು ಕೆಲವೇ ದಿನಗಳಲ್ಲಿ ಆರ್ಡರ್ಸ್ ಆಗಿ ನಿಮಗೆ ತಲುಪ್ತಕ್ಕಂಥ ಕೆಲಸ ಆಗುತ್ತೆ. ಬಹುಶಃ ನಿಮ್ಮೆಲ್ಲರಿಗೂ ಸಮಸ್ಯೆ ಇದ್ದಿದ್ದು ಹಲವಾರು ವರ್ಷಗಳಿಂದ, 40-50-60 ವರ್ಷಗಳಿಂದ ತಮ್ಮ ಸ್ವಂತ ಜಮೀನಿನ ಪಕ್ಕ ಏನು ಗೋಮಾಳ ಇತ್ತು, ಸರ್ಕಾರಿ ಜಾಗ ಇತ್ತು, ಸಾವಿರಾರು ಕುಟುಂಬಗಳು ಒತ್ತುವರಿಯಾಗಿ ಅದನ್ನು ತಾವು ಬೆಳ್ಕೊಂಡು ಬಂದು ನಿಮ್ಮ ಮೇಲೆ ಕೇಸ್ ಆಗ್ತಕ್ಕಂಥದ್ದು ಹಲವಾರು ಬಾರಿ ಪ್ರತಿ ವರ್ಷ ವಿಧಾನಸಭೆ ನಡೀತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಇಲ್ಲಿನ ಈ ಭಾಗದಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು 16 ವರ್ಷ ಸುತ್ತಿದ್ದೀರ, ವಿಧಾನಸೌಧವನ್ನು ಸುತ್ತಿದ್ದೀರ, ಎಲ್ಲರೂ ಬಹಳ ಆತಂಕದಲ್ಲಿರ್ತಕ್ಕಂಥ ದಿನಗಳನ್ನು ಸಹ ನಾವು ನೋಡಿದ್ದೆವು. ಇವತ್ತು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಇವತ್ತು ಹಾಸನ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಮೂಡಿಗೆರೆ, ಪಾಟಾ, ಶಿವಮೊಗ್ಗ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ನಾವು ಕೈ ಹಿಡಿದ ಹೋದರೆ ಅದು ನಮಗೆ ಶಾಪ ಆಗುತ್ತೆ ಅಂತಕ್ಕಂಥ ಇದರಲ್ಲಿ ನಾವೊಂದು ನಿರ್ಧಾರವನ್ನು ತಾಂಡಿ ರೈತರ ಕಾಫಿ ಬೆಳೆಗಾರರ ರೈತರ ಪರವಾಗಿ ಬರ್ತೀವಿ ಅಂತಕ್ಕಂಥದ್ದನ್ನ ಕಳೆದ ವಾರ ಖುದ್ದಾಗಿ ಕಂದಾಯ ಸಚಿವರೇ ಬಂದು ಹಾಸನದಲ್ಲಿ ಒಂದು ಸಭೆಯನ್ನು ಮಾಡಿ, ಚಿಕ್ಕಮಗಳೂರಲ್ಲಿ ಒಂದು ಸಭೆಯನ್ನು ಮಾಡಿ ಬಹುಶಃ ನನ್ನೆ ಪ್ರೆಸ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಬಹುಶಃ ನಾನು ಹೇಳಿದೆ ಇನ್ನು 25 ಎಕರೆಗಿಂತ ಇನ್ನು ಹೆಚ್ಚಿನ ಜಾಗವನ್ನು ಕೊಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ನಾನು ಕಾರಲ್ಲಿ ಬರ್ತಾನೆ ಅವರ ಜೊತೆ ಬರ್ತಕ್ಕಂಥ ಸಂದರ್ಭದಲ್ಲಿ ಪ್ರಸ್ತಾವನೆಯನ್ನು ಮಾಡಿದ್ದೆ. ಮತ್ತು ಆ ಸಭೆಯಲ್ಲಿ ನೀವು ಇದನ್ನು ಮತ್ತೊಮ್ಮೆ ಸಭೆಗಳಾದಮೇಲೆ 3 ಸಭೆಗಳಾದಮೇಲೆ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳನ್ನು 3 ಜಿಲ್ಲೆಯವ್ರನ್ನ ಕರೆಸಿ ಒಂದು ಮೀಟಿಂಗ್ ಮಾಡಿ ಇದು ಕ್ಯಾಬಿನೆಟ್ಗೆ ತಂದು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದರೆ ಭಾಷಾ ಇನ್ನು ಕೆಲವೇ ದಿನಗಳಲ್ಲಿ ಈ ನಮ್ಮ ಕಾಫಿ ಬೆಳೆಗಾರರಿಗೆ ಮುಕ್ತಿ ದೊರೆಯತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಭೆಯಲ್ಲಿ ನಾನು ಮಾತು ಕೊಡ್ತೇನೆ. ಪಕ್ಷ ಇಂಥ ಕಾರ್ಯಕ್ರಮಕ್ಕೆ ನಮ್ಮ ರೈತ ಕುಟುಂಬದವ್ರು ಬರಬೇಕು. ಇದನ್ನು ಕೆಲಸ ಆಗದಂಥ ಸಂದರ್ಭದಲ್ಲಿ ವರ್ಷಗಟ್ಟಲೆ 25 ವರ್ಷ, 30 ವರ್ಷ, 40 ವರ್ಷ ಸುತ್ತಿದ್ದೀರಾ, ವಿಧಾನಸೌಧವನ್ನು ಸುತ್ತಿದ್ದೀರಾ, ಇವತ್ತು ರೈತರ ಪರವಾಗಿದೆ ಅದನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಜೊತೆಗೆ ಆನೆಗಳ ಕಾಟದಿಂದ ಅನೇಕ ಬಡ ಕುಟುಂಬ ರೈತ ಕುಟುಂಬದವರು ತೀರೋಗಿರ್ತಕ್ಕಂಥದ್ದನ್ನು ಗಮನಿಸಿ ನಮ್ಮ ವಿಶ್ವನಾಥ್ ಅವರು ಹಲವಾರು ಬಾರಿ ಬಂದರು, ಶಾಸಕರು ಬಂದರು, ಮೂಡಿಗೆರೆ ಶಾಸಕರು, ಚಿಕ್ಕಮಗಳೂರಿನ ಅನೇಕರು ಬಂದು ಇದು ಮುಖ್ಯಮಂತ್ರಿಗಳ ಮೇಲೆ ಹೇಳಿ ಸುಮಾರು 100 ಕೋಟಿ ರೂಪಾಯಿಯನ್ನ ಆನೆಗಳ ನಿಯಂತ್ರಣ ಮಾಡುವುದಕ್ಕೋಸ್ಕರ ಇರ್ತಕ್ಕಂಥ ಕೆಲಸವನ್ನು ಮಾಡಿ ಬಹುಶಃ ಈ ಭಾಗಕ್ಕೆ 49 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ. ಇನ್ನೇನಾದರೂ ಶಾರ್ಟೇಜ್ ಬಂದರೆ ಮುಂದಿನ ದಿನದಲ್ಲಿ ಅದನ್ನು ಟೆಂಡರ್ನ ಕರೆದು ತ್ವರಿತವಾಗಿ ಮಾಡಿ ಆನೆಕಾಟದಿಂದ ಸಾವನ್ನು ತಪ್ಪಿಸಬೇಕು ಮತ್ತು ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳ ಏನು ನಾಶ ಆಯ್ತಾ ಇದೆ ಅದನ್ನು ತಡೆಗಟ್ಟತಕ್ಕಂಥದ್ದಲ್ಲಿ ಒಂದು ಪ್ರಮುಖವಾದ ಪಾತ್ರ ವಹಿಸಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೊತೆಗೆ ನಮ್ಮ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸುಮಾರು 60,000 ಕೋಟಿ ರೂಪಾಯಿ ಇದು ಗೊಬ್ಬರಕ್ಕೆ ಸಬ್ಸಿಡಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಒಟ್ಟು 52 ಲಕ್ಷ ರೈತ ಕುಟುಂಬ ವರ್ಗದವರಿಗೆ ಕೇಂದ್ರ ಸರ್ಕಾರ 6,000 ರೂಪಾಯಿ ಮತ್ತು ಇಂದಿನ ನಮ್ಮ 4,000 ರೂಪಾಯಿ ರೈತರ ಕುಟುಂಬಕ್ಕೆ 10,000 ರೂಪಾಯಿ ಆಗ್ತಕ್ಕಂಥದ್ದನ್ನು ತಂದಿರ್ತಕ್ಕಂಥದ್ದು ಸರ್ಕಾರ ನಿಮ್ಮ ಪರವಾಗಿರುತ್ತೆ. ಬಹುಶಃ ಇವತ್ತು ಕಾಫಿ ಏನು ಎಕ್ಸ್ಪೋರ್ಟ್ ಆಗಿದೆ ಹೊರ ರಾಜ್ಯಗಳಿಗೆ ಬಹುಶಃ 4,000 ಕೋಟಿ ರೂಪಾಯಿ ಆಗಿರ್ತಕ್ಕಂಥ ಇದಕ್ಕೆ 8,000 ಕೋಟಿಗಿಂತ ಜಾಸ್ತಿ ಆಗಿದೆ ಅಂತಕ್ಕಂಥದ್ದು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಬಹುಶಃ ನಿಮಗೆ ಏನು ಸಮಸ್ಯೆಗಳ ಮೂಲಭೂತ ಸಮಸ್ಯೆಗಳೇನಿದ್ದೋ ಆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ನಿಮ್ಮಗಳ ಜೊತೆ ಇರ್ತಕ್ಕಂಥದ್ದೇ ಅಂತ ಮಾತನ್ನು ಹೇಳಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತಂದ್ಬಿಟ್ಟು ನಾನು ಹಾರೈಸಿ ಒಳ್ಳೆಯದಾಗಲಿ ನಾನು ಮಾತು ಮುಗಿಸ್ತೇನೆ. ಎಲ್ಲರೂ ನಮಸ್ಕಾರ. ವಿವಿಧ ಕೃಷಿ ಯಂತ್ರೋಪಕರಣಗಳನ್ನು ಉತ್ಪಾದಿಸುವ ಉತ್ಪಾದಕರು ತಮ್ಮ ಯಂತ್ರೋಪಕರಣಗಳ ಪ್ರದರ್ಶನ ಹಾಗೂ ಪ್ರಾತ್ಯಕ್ಷಿಕೆ ಏರ್ಪಡಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡುತ್ತಾ, ನನ್ನ ಹೆಸರು ನಾಗರಾಜ್ ಗೋಕಾವಿ ಅಂತ, ನಾನು CCRI ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಅಗ್ರೋನಾಮಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ KGF ಕಡೆಯಿಂದ ಕ್ಯಾಪಿಟೆಕ್ ಎಕ್ಸ್ಪೋ ಇವೆಂಟ್ ಆರ್ಗನೈಸ್ ಮಾಡಿದ್ದಾರೆ. ಅದರ ನಿಮಿತ್ತವಾಗಿ ಸೊ ಟೆಕ್ನಿಕಲ್ ಸೆಷನ್ ಅಂಗವಾಗಿ ನಮ್ಮ CCRIಯಿಂದ ಕಾಫಿ ಬೋರ್ಡ್ ವತಿಯಿಂದ ಮೆಕ್ನೈಸೇಷನ್ ಇನ್ ಕಾಫಿ ಅಂತ ಒಂದು ಆಸ್ಪೆಕ್ಟ್ ಮೇಲೆ ಮಾತಾಡ್ತಾ ಇದ್ದೀನಿ. ಮೆಕ್ನೈಸೇಷನ್ ಇನ್ ಕಾಫಿ ಅಂತ ಕೇಳಿದಾಗ ಸೊ ಈ ಸಬ್ಜೆಕ್ಟ್ ನಮಗೆ ಹಳೇದಾದರೂ ಕೂಡ ನಮ್ಮ ಇಂಡಿಯನ್ ಕಾಫಿ ಕಲ್ಟಿವೇಷನ್ಗೆ ಇದು ಸೊ ಹೊಸದಾಗಿನೇ ಅನಿಸುತ್ತೆ. ಸೊ ಯಾಕೆ ಅಂತಂದರೆ ಸೊ ನಿಮಗೆಲ್ಲ ಗೊತ್ತಿರೋ ವಿಷಯ, ಹೊರಗಡೆ ದೇಶಕ್ಕೆ ಕಂಪೇರ್ ಮಾಡಿದರೆ ಸೊ ಮೆಕನೈಸೇಷನ್ ನಮ್ಮ ಇಂಡಿಯಾದಲ್ಲಿ ಯಾವ ಮಟ್ಟಿಗೆ ಎಟ್ ವಾಟ್ ಎಕ್ಸ್ಟೆಂಟ್ ಸೊ ನಾವು ಮೆಕನೈಸೇಷನನ್ನು ನಮ್ಮ ಇಂಡಿಯನ್ ಕಂಡೀಷನಲ್ಲಿ ಅಡಾಪ್ಟ್ ಮಾಡ್ಕೋಬೋದು ಅಂತ ಸೊ ನಾವು ವಿಚಾರ ಮಾಡಬೇಕಾಗತ್ತೆ. ಸೊ ಯಾಕಂತಂದರೆ ಸೊ ಬೇರೆ ಕಂಟ್ರಿಗೆ ಕಂಪೇರ್ ಮಾಡಿದರೆ ಸೊ ನಮ್ಮ ಇಂಡಿಯಾದಲ್ಲಿ ನಾವು ಬೆಳೀತಾ ಇರೋದು ಕಾಫಿಯನ್ನು ಶೇಡ್ ಗಿಡಗಳ ಮಧ್ಯೆ ನಾವು ಕಾಫಿಯನ್ನು ಬೆಳೀತಾ ಇದ್ದೀವಿ. ಸೊ ಹೀಗಾಗಿ ಸೊ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ ಸೊ ನಮ್ಮ ಇಂಡಿಯಾದಲ್ಲಿ ಅಷ್ಟಂತೂ ಸೊ ಮೆಕನೈಸೇಷನನ್ನು ಸ್ವಲ್ಪ ಪ್ರಾಮುಖ್ಯತೆಯನ್ನು ಸೊ ನಾವು ಎಷ್ಟರ ಮಟ್ಟಿಗೆ ಬಳಸ್ಕೋಬೋದು ಅಂತ ನಾವು ಇವತ್ತಿನ ದಿನ ಸೊ ತಿಳ್ಕೋಬೋದು. ಸೊ ಏನಂತಂದರೆ ಕಾಫಿ ಕಲ್ಟಿವೇಷನ್ ಇನ್ ಇಂಡಿಯಾ ಸೊ ಈಸ್ ಅ ಹೈಲಿ ಲೇಬರ್ ಇಂಟೆನ್ಸಿವ್ ಕ್ರಾಪ್, ಇದೆಲ್ಲರಿಗೂ ಗೊತ್ತಿರೋ ವಿಷಯ. ಪ್ರತಿಯೊಂದು ದಿನ ಪ್ರತಿಯೊಂದು ಗಳಿಗೆ ನಾವು ಕಾಫಿ ಕಲ್ಟಿವೇಷನ್ ಮಾಡಬೇಕಾದ್ರೆ ಸೊ ಲೇಬರನ್ನು ನಾವು ಸೊ ಅದರಲ್ಲಿ ಇನ್ವೆಸ್ಟ್ ಮಾಡಲೇಬೇಕಾಗತ್ತೆ. ಸೊ ಯಾಕಂತಂದರೆ ಕಾಫಿ ಈಸ್ ಅ ಪೆರಿನಿಯಲ್ ಕ್ರಾಪ್. ಸೊ ಅಂತಂದಾಗ ಈಚ್ ಆ್ಯಂಡ್ ಎವ್ರಿ ಆಪ್ರೇಷನ್ಸ್ ಇರ್ಬೋದು ಸೊ ಆಮೇಲೆ ಏನೇ ಒಂದು ಆಪ್ರೇಷನ್ ಇರ್ಬೋದು ಪ್ರತಿದಿನ ಪ್ರತಿನಿತ್ಯ ನಮಗೆ ಸೊ ಒಬ್ಬ ಆದರೂ ಒಬ್ಬ ಲೇಬರ್ ನಮಗೆ ಬೇಕಾಗ್ತಾನೆ ಸೊ ಕಾಫಿಯಲ್ಲಿ, ಅದರಲ್ಲೂ ಸೊ ಇಂಡಿಯನ್ ಕಂಡೀಷನಲ್ಲಿ. ಯಾಕಂತಂದರೆ ಇಂಡಿಯಾ ಕಂಡೀಷನಲ್ಲಿ ಮಾಡ್ತಕ್ಕಂಥ ಎಲ್ಲ ಆಪ್ರೇಷನ್ಸ್ ಕೂಡ ಮ್ಯಾನ್ಯುವಲಿನೇ ಮಾಡಬೇಕಾಗತ್ತೆ. ಸೊ ಅದು ಮೆಕನೈಸೇಷನ್ ಮಾಡಬೇಕಂತಂದರೆ ಸೊ ಇನ್ನು ಮುಂದೆ ನಾವು ಯಾವ ಥರ ಥಿಂಕ್ ಮಾಡಬೇಕು, ಎಕ್ಸಿಸ್ಟಿಂಗ್ ಪ್ಲಾಂಟೇಷನಲ್ಲಿ ಇರ್ಬೋದು ಅಥವಾ ನ್ಯೂ ಪ್ಲಾಂಟಿಂಗ್ ಇರ್ಬೋದು ಅಥವಾ ರೀಪ್ಲಾಂಟಿಂಗ್ ಹೋಗೋರು ಇರ್ಬೋದು, ಸೊ ಯಾವ ಥರ ನಾವು ಮೆಕನೈಸೇಷನನ್ನು ಅಡಾಪ್ಟ್ ಮಾಡ್ಕೋಬೇಕು, ಯಾವ ಥರ ನಾವು ಅದನ್ನ ಅಳವಡಿಸ್ಕೋಬೇಕು ಅನ್ನೋದನ್ನು. ಸೊ ಹೀಗಾಗಿ ಎರಡು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅದೇನಂತಂದರೆ ಅಂಡ್ಯುಲೇಟೆಡ್ ಟರೆನ್ಸ್ ಮತ್ತು ಶೇಡ್ ಟ್ರೀಸ್, ಕಾಡು ಮರಗಳು. ಸೊ ಇವೆರಡು ಗಡಗಳ ಮಧ್ಯೆ ನಾವು ಇವತ್ತಿನ ದಿನ ಏನು ಯೋಚನೆ ಮಾಡ್ತಾ ಇದ್ದೀವಿ, ಮೆಕನೈಸೇಷನ್ ಅನ್ನ ಯೋಚನೆ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ನಾನು ಈ ಒಂದು ಸಂದರ್ಭದಲ್ಲಿ ಕಾಫಿ ಸಸ್ಟೈನಬಿಲಿಟಿ ಬಗ್ಗೆ ತಮ್ಮಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಸಸ್ಟೈನಬಿಲಿಟಿ ಅಂದರೆ ಏನು, ಸುಸ್ಥಿರ ಕಾಫಿ ಕೃಷಿ ಅಂದರೆ ಏನು ಅನ್ನೋದು ಒಂದು ಎಲ್ರಿಗೂ ಇದಿರುತ್ತೆ. ಏನು ಹಾಗಾದರೆ ಹಂಗಂದ್ರೆ ಅಂತ, ಸಸ್ಟೈನಬಿಲಿಟಿ ಅಂತಂದರೆ ಕಾಫಿ ಕಲ್ಟಿವೇಷನ್ನು ನೇಚರ್ ಜೊತೆ ಹೊಂದಿಕೊಂಡು ಮಾಡುವಂಥದ್ದು, ಅಂದರೆ ನೇಚರ್ಗೆ

ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಇದುವರೆಗೂ ಮೂಡಿಬಂತು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ರಸವಾರ್ತೆ, 6:51 ನೇರ ಪ್ರಸಾರದಲ್ಲಿ ಅಂತ್ಯಾಕ್ಷರಿ ಕಾರ್ಯಕ್ರಮ, 7:45 ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟಗಾರ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಮಹಾದೇವಪ್ಪ ಕಡೇಚೂರ ಅವರೊಡನೆ ಸಂದರ್ಶನ, 9:00 ಕ್ಷಿತಿಜ ಲಿಟರರಿ ಗುರು ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಹಿರಿಯ ಸಾಹಿತಿ ಶೂದ್ರ ಶ್ರೀನಿವಾಸ್. ಕಾರ್ಯಕ್ರಮದ ವಿನ್ಯಾಸ ಮತ್ತು ಪ್ರಸ್ತುತಿ ಡಾ ನಿರ್ಮಲಾ ಸಿ ಎಲಿಗಾರ್. 10:00 ಇತ್ತೀಚೆಗೆ ಕಾಳಿದಾಸ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರಾಗಿರುವ ನಾಡಿನ ಹೆಸರಾಂತ ಸಂಗೀತ ಕಲಾವಿದರಾದ ಪಂಡಿತ್ ವೆಂಕಟೇಶ್ ಕುಮಾರ್ ಅವರೊಂದಿಗೆ ಒಂದು ಆಪ್ತ ಮಾತುಕತೆ ನಡೆಸಿಕೊಡುತ್ತಾರೆ ಡಾ ಬಸು ಬೇವಿನ ಗಿಡತ್. ಇನ್ನು ನಿಲಯದ ನಾಳಿನ ಬೆಳಗಿನ ಪ್ರಸಾರದಲ್ಲಿ ಎಂದಿನಂತೆ 6:05 ಡಾ ಬಿಕೆ ರವಿ ಅವರ ಚಿಂತನ, 6:20 ಸ್ತುತಿ ಮಲ್ಲಿಕಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ಹಚ್ಚೇವು ಗಡಿನಾಡಲ್ಲಿ ಕನ್ನಡದ ದೀಪ, ಪ್ರಾಯೋಜಕರು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು. 7:00